ಜಡಿಯೊಳಗ ನೋಡ್ತಾಳ ಗಾಂಗಿಯನ ಹೊಟ್ಟೆಗ ಬೀದಿ ತ್ರಿಬೆಂಕಿಯನ ಚರ್ಗಿ ಕೋಡ ಅಂದ್ರ ಗವರಿ ಎರಡ ಚರ್ಗಿ ಕೊಟ್ಟಲ್ಲ ಗವರಿ ಎರಡ ಚರ್ಗಿ ಕೊಟ್ಟಲ್ಲ ಇಬ್ಬರೇ ನಿನ್ಗ ಪುರಸಾರ ತಿಂದನ ಕರಿ ಕರಿ ಅಲ್ಲವನ ಇಬ್ಬರೇ ನಿನ್ಗ ಪುರಸಾರ ತಿಂದನ ಕರಿ ಕರಿ ಅಲ್ಲವನ ಗುರಿ ಮಾಡಿದರಿನ ಎಡಿ ಮಾಡಂದ್ರ ಗವರಿ ಎರಡ ಎಡಿ ಮಾಡಿದೆ ಗವರಿ ಎರಡ ಎಡಿ ಮಾಡಿದೆ ಇಬ್ಬರೇ ನನಿಲ್ಗ ಪುರಸಾರ ತಿಂದನ ಕರಿ ಕರಿ ಅಲ್ಲವನ ಇಬ್ಬರೇ ನನಿಲ್ಗ ಪುರಸಾರ ತಿಂದನ ಕರಿ ಕರಿ ಅಲ್ಲವನ ಬರತಾರೆ ಸರ್ ಕೇಳಿಗೆ ಬರ ಇದುವರೆಗೂ ಇನಾಮ ಹೊಂಗಲದ ಗಿರಿಜಾ ಈರಪ್ಪ ಹುಬ್ಬಳ್ಳಿ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದ ಕೇಳಿದ್ರಿ. ಈಗ ಬಸಲಿಂಗಯ್ಯ ಹಿರೇಮಠ್ ಅವರಿಂದ ಏಕತಾರಿ ಪದ ಕೇಳಿ. ಬಿಡುಬಾಹೆದೋಳು ಡಂಬವ ಮಾನಸದು ಎಡಬಿಡದಿರು ಶಂಭುವ ಬಿಡುಬಾಹೆದೋಳು ಡಂಬವ ಮಾನಸದು ಎಡಬಿಡದಿರು ಶಂಭುವ ಒಡಲೋಳು ವಂಚಿಸಿ ಹೊರಗೆನಿ ಕೀರ್ತಿಯ ಪಡೆದರೆ ಶಿವ ನಿನಗೆ ಒಲಿಯುವನೇ ಬಿಡುಬಾಹೆದೋಳು ಡಂಬವ ಮಾನಸದು ಎಡಬಿಡದಿರು ಶಂಭುವ ಜನ ಮೆಚ್ಚಿ ನಡಕೊಂಡ ರೇನುಂಟು ಲೋಕದಿ ಮನ ಮೆಚ್ಚಿ ನಡಕೊಂಬುದೇ ಚಂದವೋ ಜನ ಮೆಚ್ಚಿ ನಡಕೊಂಡ ರೇನುಂಟು ಲೋಕದಿ ಮನ ಮೆಚ್ಚಿ ನಡಕೊಂಬುದೇ ಚಂದವೋ ಜನರೇನು ಬಲ್ಲರು ಒಳಗಾಗೋ ಕೃತ್ಯವಾ ಜನರೇನು ಬಲ್ಲರು ಒಳಗಾಗೋ ಕೃತ್ಯವಾ ಮನವಯ್ಯದ ಕಳ್ಳತನವಿಲ್ಲ ಮರುಳ ಬಿಡುಬಾಹೆದೋಳು ಡಂಬವ ಮಾನಸದು ಎಡಬಿಡದಿರು ಶಂಭುವ ಜನರು ಮೆಚ್ಚುತ್ತೆ ನಿನ್ನ ಕೈಲಾಸ ಕೊಯ್ಯುವರೇ ಜನರು ಮೆಚ್ಚುತ್ತೆ ನಿನ್ನ ಕೈಲಾಸ ಕೊಯ್ಯುವರೇ ಜನ ಮೆಚ್ಚಿದರೆ ಶಿವ ಬಿಡುತ್ತಿಹನೇ ಜನರಲ್ಲಿ ನಿಲ್ಲಲು ದೊಡ್ಡಾತ ನಿಲ್ಲರೆ ಜನರಲ್ಲಿ ನಿಲ್ಲ